ಸಿಗಬೇಕು ಅನ್ನೋದಾದರೆ ಆರಂಭಿಕವಾಗಿ ನಮ್ಮ ರೈತ ಬಂಧವರ ಆರೋಗ್ಯವು ಕೂಡ ಬಹಳ ಮುಖ್ಯವಾಗಿರಬೇಕಾಗಿರ್ತದೆ. ಯಾಕೆಂದರೆ ರೈತರ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತಿರುವಂಥದ್ದು ಅವರ ಸದೃಢ ದೇಹ ಮತ್ತು ಆರೋಗ್ಯದ ಮೇಲೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಮತ್ತು ಬೊಜ್ಜು ಹಾಗೂ ಅದಕ್ಕೆ ಕಾರಣ ಮತ್ತು ಪರಿಹಾರ ಕ್ರಮಗಳು, ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ನಮ್ಮ ಎಲ್ಲ ರೈತ ಬಂಧವರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಶಿಲ್ಪಾ ಹೆಚ್ ಅವರು. ಡಾಕ್ಟ್ರೆ, ನಮ್ಮೆಲ್ಲ ಕೆಳಗರ ಪರವಾಗಿ ಅದು ವಿಶೇಷವಾಗಿ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಬಾಂಧವರೇ. ಡಾಕ್ಟ್ರೆ, ಸಹಜವಾಗಿ ಒಬ್ಬ ವ್ಯಕ್ತಿ ಆರೋಗ್ಯಯುತವಾಗಿದ್ದಾನೆ ಅಂಥೇಳಿ ಗುರುತಿಸೋದಾದರೆ ಹೇಗೆ, ಮತ್ತು ನಮ್ಮ ರೈತರ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿರ್ತದೆ, ಎಲ್ಲರಂತೆಯೂ ಕೂಡ ನಮ್ಮ ರೈತ ಬಾಂಧವರ ಕೃಷಿ ಚಟುವಟಿಕೆಗಳ ಒಂದು ಪದ್ಧತಿ ಬಹಳಷ್ಟು ವಿಶಿಷ್ಟವಾದದ್ದು, ವಿಭಿನ್ನವಾದದ್ದು. ಯಾಕಂದರೆ ಯಾವುದೇ ಒಂದು ನೌಕರಿಗೆ ಅಥವಾ ಯಾವುದೇ ಒಂದು ಫ್ಯಾಕ್ಟ್ರಿಗಳಿಗೆ ಇನ್ನೊಂದು ತಾಸು ಬಿಟ್ಟು ಇನ್ನೊಂದು ಎರಡು ತಾಸು ಅಥವಾ ಇವತ್ತಿಲ್ಲ ನಾಳೆ ಹೋಗಿ ಆ ಕೆಲಸವನ್ನು ನಿಭಾಯಿಸ್ಬೋದು. ಆದರೆ ರೈತ ಕೃಷಿ ಜೀವನ ಹಾಗಲ್ಲ. ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತು ಹವಾಮಾನ ಪೂರಕವಾದಂಥ ಸಂದರ್ಭದಲ್ಲಿ ನಾವು ಎಲ್ಲ ಕೃಷಿ ಚಟುವಟಿಕೆಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ. ಅಂಥ ರೈತ ಬಂಧವರು ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಮತ್ತು ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾವು ಎಲ್ಲರಲ್ಲೂ ಕೂಡ ಅವರ ಆಸ್ತಿ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಹೊಟ್ಟೆ ಆಸ್ತಿ ಅಂತ ಹೇಳಿದ್ರೆ ತಪ್ಪಿಲ್ಲ ಈ ಬೊಜ್ಜು. ಈ ಬೊಜ್ಜು ಎಷ್ಟು ಜನರನ್ನ ಕಾಡ್ತಾ ಇದೆ, ಜೊತೆಗೆ ಅವರಿಗೆ ಏನೆಲ್ಲ ತೊಂದರೆಯನ್ನು ಕೂಡ ಕೊಡ್ತಾ ಇದೆ. ಈ ಎಲ್ಲ ವಿಷಯವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳ್ತೀವಿ. ಆ ಬೆನ್ನೆಲುಬು ಗಟ್ಟಿಯಾಗಿದ್ದರೆ ತಾನೇ ನಮ್ಮ ದೇಶ ಮುಂದೆ ಬರಕ್ಕೆ ಸಾಧ್ಯ. ಆ ಬೆನ್ನೆಲುಬು ಗಟ್ಟಿಯಾಗಿರಬೇಕು ಅಂದರೆ, ನಮ್ಮ ರೈತರು ಗಟ್ಟಿಯಾಗಿರಬೇಕು ಅಂದರೆ ಅವರ ಆರೋಗ್ಯ, ಆಹಾರ ಹಾಗೂ ಅವರ ಚಟುವಟಿಕೆಗಳು ಎಲ್ಲವೂ ಸಹ ಸರಿಯಾಗಿ ಇದ್ದರೆ ಮಾತ್ರ ನಮ್ಮ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ. ಯಾಕಂದರೆ ನಾವು ಆವಾಗಲೇ ಹೇಳಿದ್ವಿ, ರೈತರು ಬೆನ್ನೆಲುಬು ಅಂತ ಹೇಳಿ ಹೆಚ್ಚಿನ ಪ್ರಮಾಣದ ರೈತರು ನಮ್ಮ ದೇಶದಲ್ಲೇ ಇರೋದು, ಹೀಗಾಗಿ ನಾವು ಬೆನ್ನೆಲುಬು ಅಂತ ಹೇಳ್ತೀವಿ. ನಮ್ಮ GDPಗೂ ಸಹ ಅವರೇ ಏನು ಮುಖ್ಯ ಕಾರಣ ಅಂತಂದು ಹೇಳಬಹುದು. ಹಿಂಗಿದ್ದಾಗ ಅವರ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಬಹಳ ಮುಖ್ಯ ಅಂತ ಹೇಳಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬದಲಾವಣೆಗೆ ತಕ್ಕಂಗೆ ರೈತನೂ ಸಹ ಬದಲಾಗ್ತಾ ಇದ್ದಾನೆ. ನಮ್ಮ ಸಮಾಜ ಬದಲಾಗ್ತಾ ಇದೆ, ಜಾಗತೀಕರಣ ಆಗ್ತಾ ಇದೆ, ರೈತರ ಸಂಖ್ಯೆನೂ ಇಳಿಮುಖ ಆಗ್ತಾ ಇದೆ, ಹಾಗೆ ನಗರೀಕರಣ ಕಡೆ ಎಲ್ಲರೂ ಒಲವು ಮಾಡ್ತಾ ಇದ್ದಾರೆ. ಯಾರನ್ನೇ ಕೇಳಿದ್ರು ನಾವು ಇವತ್ತು ನಿನ್ನ ಮಗನ ಏನು ಮಾಡ್ತೀಯಾ ಅಂದರೆ ರೈತ ಅಂತ ಹೇಳಲ್ಲ, ಎಲ್ಲರೂ ಹೇಳೋದು ಯಾವುದೇ ಒಂದು ನೌಕರಿ ಸಿಕ್ಕರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಇದ್ದಾವಾಗ ನಾವು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ರೈತ ಅನ್ನೋದು ಮುಖ್ಯ ಆಗುತ್ತೆ. ಈಗ ನಗರೀಕರಣ ಅಂತ ಹೇಳಿದೆ ನಾನು, ನಗರೀಕರಣ ಅಂತಂದರೆ ಬರೀ ಅವರ ಉಡುಗೆ ತೊಡುಗೆಯಲ್ಲಿ ಮಾತ್ರ ನಗರೀಕರಣ ಆಗ್ತಾ ಇಲ್ಲ, ಈ ದಿನ ಅವರ ಆಹಾರದಲ್ಲೂ ಸಹ ನಗರೀಕರಣ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮುಂಚೆ ನಮ್ಮ ಅಜ್ಜಿಯಂದಿರು ತಾತಂದಿರು ಎಲ್ಲ ನವಣೆಯನ್ನು ಕುಟ್ಟಿ ರಾಗಿಯನ್ನು ಈ ಥರದ್ದೆಲ್ಲ ಕಿರುಧಾನ್ಯಗಳನ್ನು ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ದರು, ಅಷ್ಟೇ ಗಟ್ಟಿಯಾಗಿದ್ದರು, ಕಲ್ಲನ್ನು ಕಡಿಯೋಷ್ಟು ಅವರು ಶಕ್ತಿಯುತವಾಗಿದ್ದರು ಅಂತ ಹೇಳ್ತೀವಿ. ನಮ್ಮ ತಂದೆ ತಾಯಿಯವರು ಹೇಳಿರೋದನ್ನು ಕೇಳಿರ್ತೀವಿ ಎಲ್ಲರೂ. ಹಾಗಿದ್ದಾಗ ನಮಗೆ ಯಾಕೆ ಆ ಶಕ್ತಿ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಅಲ್ಲದೇ ಈ ನಗರೀಕರಣದತ್ತ ನಾವೆಲ್ಲ ಅಂದರೆ ರೈತರು ಮತ್ತು ಇವನ್ ಸಿಟಿಯಲ್ಲಿರೋಂಥ ಜನರು ಯಾಕೆ ವಾಲ್ತಾ ಇದ್ದೀವಿ, ಅದರಲ್ಲೂ ಪಾಶ್ಚಾತ್ಯೀಕರಣ ಅಂದರೆ ಪ್ರೊಸೆಸ್ಡ್ ಫುಡ್ಸ್ ಅಂತ ಹೇಳ್ತೀವಿ. ಪ್ರೊಸೆಸ್ಡ್ ಫುಡ್ಸ್ ಅಂತಂದಾಗ ಈ ಏನು ಪ್ಯಾಕೆಟ್ಗಳಲ್ಲಿ, ಡಬ್ಬಿಗಳಲ್ಲಿ ಮತ್ತು ಬಾಟಲ್ಗಳಲ್ಲಿ ಬರ್ತಕ್ಕಂಥ ಆಹಾರನ ನಾವು ಪ್ರೊಸೆಸ್ಡ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಸಂಸ್ಕರಿತ ಆಹಾರಗಳು, ಅಂಥ ಆಹಾರಗಳನ್ನು ಯಾವನು ಸೇವನೆ ಮಾಡ್ತಾನೋ ಅವನಲ್ಲಿ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಒಂದು ಕಡೆ ನಾವು ರೈತರು ಸ್ವಾವಲಂಬಿಗಳಾಗಿ ಸಂಸ್ಕರಣೆ ಮಾಡಿ ನಿಮ್ಮ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಅವನು ಅದರಿಂದ ಸಾಕಷ್ಟು ಏನು ಅವನಿಗೆ ಬೆಲೆ ಸಿಗಲಿ, ಮಧ್ಯವರ್ತಿಗೆ ಸಿಗೋದು ಬೇಡ ಅಂತ. ಆದರೆ ಒಂದು ಕಡೆಯಿಂದ ಇನ್ನೊಂದು ಥರ ಏನು ಹೇಳ್ತೀವಿ ಅಂತಂದರೆ, ಈ ಸಂಸ್ಕರಿತ ಪದಾರ್ಥಗಳನ್ನು ಕಡಿಮೆ ತಿನ್ನಿ ಅನ್ನೋದನ್ನು ಮಾತನ್ನು ಹೇಳ್ತೀವಿ. ಅದು ಎರಡು ಬೇರೆ ವಿಚಾರಗಳೇ ಅಂತ ಹೇಳ್ಬೋದು. ಯಾಕಂತಂದರೆ ಸ್ವಾವಲಂಬಿ ಆಗಲಿ ಅನ್ನೋ ಉದ್ದೇಶದಿಂದ ನಾನೀಗ ಮಾವಿನ ಹಣ್ಣನ್ನು ಬೆಳಿತೀನಿ ಅಂದರೆ ಅದರ ಒಂದು ರಸವನ್ನು ಅಥವಾ ಅದರ ಉಪ್ಪಿನಕಾಯಿಯನ್ನು ನೀನೇ ಮಾಡು ಅಂತ ಹೇಳಿದರೆ ಅದರಲ್ಲಿ ನಿನಗೆ ಹೆಚ್ಚಿನ ಲಾಭ ಬರುತ್ತೆ ಅನ್ನೋ ಉದ್ದೇಶದಿಂದ ಹೇಳಿರ್ತೀವಿ. ಯಾಕಂದರೆ ಅಲ್ಲಿ ನೀವು ಮಧ್ಯವರ್ತಿ ಕೊಡೋದಿಲ್ಲ, ನಿಮಗೆ ಅದರ 3 ಪಟ್ಟು ಲಾಭ ಬರುತ್ತೆ ಅಂತ. ಆದರೆ ಈಗೇನಾಗ್ತಾ ಇದೆ ಅಂತಂದರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಅಂತ ಏನು ಹೇಳ್ತೀವಿ, ಅವರು ನಿಮ್ಮ ಕಡೆಯಿಂದ ಎಲ್ಲ ನಿಮ್ಮ ಒಂದು ಉತ್ಪನ್ನಗಳನ್ನು ಖರೀದಿ ಮಾಡಿಬಿಟ್ಟು ಸಂಸ್ಕರಣೆ ಮಾಡಿ, ಅದಕ್ಕೆ ಸಂಸ್ಕರಣೆ ಮಾಡಿದ್ದನ್ನು ನೀವು ಯಾವುದೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ನೋಡಿರ್ಬೋದು. ಒಂದು ಉದಾಹರಣೆಗೆ ಒಂದು ಜಾಮನ್ನೇ ತೊಗೊಳ್ಳೋದಾದರೆ, ಆ ಇಟ್ಟಿರುವಂಥ ಜಾಮು ವರ್ಷಗಟ್ಟಲೆ ಕೆಡದ ಹಾಗೆ ಇರುತ್ತೆ. ಅದರ ಅರ್ಥ ಏನು ಅಂತಂದರೆ ಸಾಕಷ್ಟು ಅದರಲ್ಲಿ ರಾಸಾಯನಿಕಗಳನ್ನು ಕೆಡದೇ ಇರೋ ಥರ ಹಾಕಿರ್ತಾರೆ. ಆ ಥರದ ಆಹಾರನ ತಿಂದಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋದು ಖಂಡಿತವಾಗಿಯೂ ಆಗುತ್ತೆ. ಹೀಗಾಗಿನೇ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ರೈತರು ನೀವೇ ಸಂಸ್ಕರಣೆ ಮಾಡಿ ಅನ್ನೋ ಒಂದು ವಿಷಯವನ್ನು ಇಲ್ಲಿ ತೆಗಿಬೋದು. ಯಾಕಂದರೆ ನಾವು ಹೆಚ್ಚಿನ ರಾಸಾಯನಿಕಗಳನ್ನು ಬಳಸೋದಿಲ್ಲ, ಒಂದು ಗೃಹ ಕೈಗಾರಿಕೆಯಾಗಿ ಮಾಡ್ತೀವಿ. ನಮಗೆ ತಿಳಿದಿರುವಂಥ ಒಂದು ಸ್ವಾಭಾವಿಕ ಒಂದು ರಾಸಾಯನಿಕಗಳನ್ನು ಅಥವಾ ಫುಡ್ ಎಡಿಟಿವ್ಸ್ ಅಂತ ಹೇಳ್ತೀವಿ ಅವನ್ನ ಹಾಕಿ ಮಾಡ್ತೀವಿ. ಹೀಗಾಗಿ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಲ್ಲದೇ ಈ ಹಿಂದೆ ಏನಾಗ್ತಾ ಇತ್ತು ಅಂದರೆ ನಾವು ಚಿಕ್ಕೋರಿರುವಾಗಾಯಿತು, ಈಗ ಒಂದು 10-20 ವರ್ಷದ ಕೆಳಗೆ ನಮಗೆ ಅಂಗಡಿಗಳಲ್ಲಿ ಅದೊಂದು ರುಚಿಯಾದ ಆಹಾರ ರುಚಿಯಾದ ತಿಂಡಿ ಆಗಿತ್ತು. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಅದು ನೀವು 1 ರೂಪಾಯಿ ಕೊಟ್ಟರು ಸಿಗಂತ ಒಂದು ಪ್ಯಾಕೆಟ್ಗಳು ಸಿಗುತ್ತೆ. ಅದರಲ್ಲಿ ಆ ಮಾರಾಟಗಾರನಿಗೆ ಅಥವಾ ಆ ಮ್ಯಾನುಫ್ಯಾಕ್ಚರರ್ ಏನಂತೀವಿ ಅವನಿಗೆ ಎಷ್ಟು ಲಾಭ ಬರುತ್ತೆ ಅಂತ ಗೊತ್ತಿಲ್ಲ. ಅದರರ್ಥ ಎಷ್ಟು ಕಡಿಮೆ ಅಥವಾ ಕಳಪೆ ಮಟ್ಟದ ಆಹಾರವನ್ನು ಅವನು ತಯಾರು ಮಾಡಿದ್ದಾನೆ ಅಂಥೇಳಿ ನಾವೆಲ್ಲ ತಿಳ್ಕೊಬೇಕಾಗತ್ತೆ. ಈ ಹಿಂದೆ ನಾನು ಹೇಳಿದಾಗೆ ನಾವು ಮನೆಯಲ್ಲೇ ಎಲ್ಲ ತೋಟದಲ್ಲೇ ಎಲ್ಲ ತರಕಾರಿಗಳನ್ನು ಬೆಳ್ಕೊತಾ ಇದ್ವಿ, ಹಣ್ಣುಗಳನ್ನು ಬೆಳ್ಕೊತಾ ಇದ್ವಿ, ಅವುಗಳನ್ನು ಸಾಯಂಕಾಲ ಬರ್ತಾ ನಮ್ಮ ಅಪ್ಪಂದಿರೆಲ್ಲ ತೋಟದಿಂದ ತೊಗೊಂಡು ಬರ್ತಾ ಇದ್ರು, ಮನೆಯಲ್ಲಿ ಫ್ರೆಶ್ ಆಗಿ ತರಕಾರಿಗಳನ್ನು ನಾವು ಮಾಡಿಕೊಂಡು ತಿಂತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರ ಮನೆಗೆ ಹೋದರೆ ತರಕಾರಿಗಳೇ ಸಿಗೋದಿಲ್ಲ, ಅವನು ಸಹ ಸಂತೆಗೆ ಹೋಗಿನೇ ತರಬೇಕು. ಹೀಗಾಗಿ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬರೀ ನಾವು ಮನೆಯಲ್ಲಿ ಬೆಳೆದಂಥ ಒಂದು ತರಕಾರಿಗಳನ್ನು ಬಳಸ್ತಾ ಇದ್ವಿ, ಹೀಗಾಗಿ ನಾವು ಯಾವುದು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸ್ತಾನೂ ಇರಲಿಲ್ಲ, ಹೀಗಾಗಿ ಯಾವುದೇ ಒಂದು ಕ್ಯಾನ್ಸರ್ನಂಥ ರೋಗಗಳು ಬರ್ತಾ ಇಲ್ಲ. ಆದರೆ ಇತ್ತೀಚೆಗೆ ನಾವು ಎಲ್ಲಿಂದನೋ ಬೆಳೆದಿರುವಂಥ ತರಕಾರಿಗಳನ್ನು ತಂದು ತಿನ್ನೋದು ಸಹ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ನಮ್ಮಲ್ಲಿ ಬೆಳೆಯೋದಿಲ್ಲ, ಹೀಗಾಗಿ ಸಹ ನಮ್ಮಲ್ಲಿ ರೋಗಗಳು ಹೆಚ್ಚಿಗೆ ಕಾಣಿಸ್ತಾ ಇದ್ದೇನೆ ಅಂತ ಹೇಳ್ಬೋದು. ಇನ್ನು ಬೊಜ್ಜಿನ ವಿಷಯಕ್ಕೆ ಬರೋದಾದರೆ, ಬೊಜ್ಜು ಬರೀ ಇತ್ತೀಚಿನ ದಿನಗಳಲ್ಲಿ, ನಾವು ಈ ಹಿಂದೆ ಒಂದು 5-10 ವರ್ಷಗಳ ಹಿಂದೆ ಏನು ಹೇಳ್ತಾ ಇದ್ವಿ, ಇದು ಸಿಟಿ ಮಕ್ಕಳಲ್ಲಿ ಅಥವಾ ಸಿಟಿ ಜನರಲ್ಲಿ ಅಂತ ಹೇಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಜನಗಳು ಸಹ ಏನು ಮಾಡ್ತಾ ಇದ್ದಾರೆ, ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿ ಹೊಲದಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಮತ್ತು ಸರಿಯಾದ ಆಹಾರ ಕ್ರಮ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ, ಏನು ತಿಂತಾ ಇದ್ದೀವಿ ಅದೇ ಒಂದೇ ಆಹಾರವನ್ನೇ ತಿಂತಾ ಇರೋದು, ಅಂದರೆ ಸಮತೋಲನ ಆಹಾರ ತಿಂದೇ ಇರೋದ್ರಿಂದನೂ ಸಹ ಸಾಕಷ್ಟು ತೊಂದರೆಗಳು ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಮೇಡಮ್, ಇಷ್ಟೆಲ್ಲ ಈ ಆಹಾರದ ಪದ್ಧತಿಯಿಂದಾಗಿ ಒಂದು ಕಡೆ ರೈತರ ಆರೋಗ್ಯ ಕೂಡ ಕುಗ್ತಾ ಇದೆ. ಹೇಗೆ ನಮ್ಮ ಕೃಷಿಯ ಉತ್ಪನ್ನಗಳು ಹೇಗೆ ನಮ್ಮ ಆರೋಗ್ಯ ಹದಗೆಡ್ತಾ ಇದೆಯೋ, ಹಾಗೆ ರೈತ ಬಾಂಧವರು ಕೈಗೊಂಡಂಥ ಕೃಷಿ ಚಟುವಟಿಕೆಗಳು ಇವತ್ತು ದಿನದಿಂದ ದಿನಕ್ಕೆ ಹಿಂದೆ ಸರಿತೇವೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ರೆ. ಹಾಗೆಯೇ ಇನ್ನು ನಗರೀಕರಣದತ್ತ ನೋಡಿದಾಗ ಇವತ್ತು ಎಲ್ಲರಲ್ಲೂ ಕೂಡ ಕಾಣುವಂಥ ಅನೇಕ ಸಮಸ್ಯೆಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂದರೆ ಈ ಬೊಜ್ಜು. ಈ ಬೊಜ್ಜು ಅಂದರೆ ಏನು, ಯಾಕೆ ಬರುತ್ತೆ, ಇದನ್ನು ಹೇಗೆ ಗುರುತಿಸೋದು, ಮತ್ತು ಇದನ್ನು ತಡೆಗಟ್ಟುವ, ಇದನ್ನು ನಿಯಂತ್ರಿಸುವ, ಸಂಪೂರ್ಣವಾಗಿ ಬೊಜ್ಜಿಲ್ಲದಂತೆ ನಮ್ಮ ಸದೃಢ ದೇಹವನ್ನು ಮತ್ತಷ್ಟು ಗಟ್ಟಿಕೊಳ್ಳಿಸಿಕೊಳ್ಳುವ ವಿಧಾನಗಳನ್ನು ತಿಳಿಸ್ಕೊಡಿ ನಮ್ಮ ಎಲ್ಲ ರೈತ ಬಾಂಧವರಿಗೆ. ಈಗ ಮುಖ್ಯವಾಗಿ ನಗರಗಳತ್ತ ನೋಡೋದಾದರೆ ಹೆಚ್ಚಾನ ಹೆಚ್ಚು ಜನರಲ್ಲಿ ಈ ಬೊಜ್ಜಿನ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ನಾವು ಮುಂಚೆನೆ ಹೇಳಿದಾಗ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ, ಅಂದರೆ ಕುಳಿತಲ್ಲೇ ಮಾಡ್ತಕ್ಕಂಥ ಕೆಲಸಗಳು ನಮ್ಮಲ್ಲಿ ಹೆಚ್ಚಿಗೆ ಆಗಿದೆ. ಉದಾಹರಣೆಗೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಅಥವಾ ಒಂದು ಆಫೀಸ್ ವರ್ಕರ್ ಇರ್ಬೋದು, ಈ ರೀತಿ ನಾವು ಕುಳಿತಲ್ಲೇ ಮಾಡುವಂಥ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಹಕ್ಕೆ ನಾವು ಶ್ರಮವನ್ನು ಕಡಿಮೆ ಮಾಡಿದ್ದೀವಿ, ಯಾಕಂದರೆ ನಾವು ತಿಂತಕ್ಕಂಥ ಕ್ಯಾಲೋರೀಸ್ ಎಷ್ಟು ತಿಂದಿರ್ತೀವಿ ಅಷ್ಟು ಕ್ಯಾಲೋರೀಸನ್ನು ನಾವು ಸುಡಬೇಕು ಅಥವಾ ಬರ್ನ್ ಮಾಡಬೇಕು ಅಂತ ವೈಜ್ಞಾನಿಕವಾಗಿ ಹೇಳ್ತೀವಿ. ಅದು ಆಗ್ತಾ ಇಲ್ಲ, ನಾವು ಒಳಗಡೆ ತೊಗೊಳ್ತಾ ಇದ್ದೀವಿ ಕ್ಯಾಲೋರೀಸು, ಆ ಕ್ಯಾಲೋರೀಸು ಬರ್ನ್ ಆಗ್ತಾ ಇಲ್ಲ. ಹೀಗಾಗಿ ಇಂಬ್ಯಾಲೆನ್ಸ್ ಅಂತೀವಿ, ಅಸಮತೋಲನದಿಂದಾಗಿ ನಾವು ಬೊಜ್ಜಿನ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಈ ಬೊಜ್ಜು ಅಂದರೆ ಏನು ಅನ್ನೋದಾದರೆ, ನಮ್ಮ ದೇಹ ತೂಕ ಸಾಮಾನ್ಯವಾಗಿ ಎಷ್ಟು ಇರಬೇಕು ಅನ್ನೋದನ್ನು ನಮ್ಮ ಒಂದು ICMR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇವರು ನಮ್ಮ ಭೌಗೋಳಿಕ ಒಂದು ಹವಾಗುಣ, ನಮ್ಮ ಒಂದು ಆಹಾರ ವಿಚಾರ ಆಚಾರಗಳಿಗೆ ಅನುಗುಣವಾಗಿ ಈ ನಮ್ಮ ಭಾರತೀಯರಿಗೆ ಇಷ್ಟಿಷ್ಟೇ, ನಮ್ಮ ಈ ವಯಸ್ಸಿಗೆ ಇಷ್ಟೇ ತೂಕವಿರಬೇಕು ಅನ್ನುವ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ನಾವು ಇಲ್ಲದೆ ಹೋದರೆ, ಅಂದರೆ ಅದಕ್ಕಿಂತ 20%, ಈ ಉದಾಹರಣೆಗೆ ನಾನು 60 kg ಇರಬೇಕಾಗಿತ್ತು ಅಂತಂದರೆ, ನಾನು ಅದಕ್ಕಿಂತ 20% ಹೆಚ್ಚಿಗೆ ತೂಕ ಇದ್ದೆ ಅಂದರೆ ನನಗೆ ಬೊಜ್ಜಿದೆ ಅಂತ ಅರ್ಥ. ಇನ್ನು 10% ಹೆಚ್ಚಿಗೆ ಇತ್ತು ಅಂತಂದರೆ ಅದು ನನಗೆ ಓವರ್ ವೇಟ್ ಅಂತೀವಿ, ಅತಿಯಾದ ತೂಕ ಅಂತೀವಿ. ಬೊಜ್ಜಿಗೂ ಅತಿಯಾದ ತೂಕಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. 20%ಗಿಂತ ಹೆಚ್ಚಿಗೆ ಇದ್ದರೆ ಅದು ಬೊಜ್ಜಾಗುತ್ತೆ, 10% ಇದ್ದರೆ ಅದು ಅತಿಯಾದ ತೂಕ ಆಗುತ್ತೆ. ಇನ್ನು ಕಡಿಮೆ ಇದ್ದರೆ ನಾವು ಏನು ಹೇಳ್ತೀವಿ, ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅಂದರೆ ಕುಪೋಷಣೆ ಅಂತ ಹೇಳ್ತೀವಿ, ಅನ್ನ ಸರಿಯಾದ ಆಹಾರ ತಿಂದಿಲ್ಲ ಅಂಥೇಳಿ. ಇದು ಅತಿಯಾದ ಆಹಾರ ಸೇವನೆಯಿಂದ ಬರ್ತಕ್ಕಂಥ ಬೊಜ್ಜು. ಇನ್ನು ಯಾಕೆ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಒಂದು ಮುಖ್ಯವಾದ ಕಾರಣ ಜೆನೆಟಿಕ್ಸ್ ಇರ್ಬೋದು. ಅಂದರೆ ನಮ್ಮ ವಂಶವಾಹಿನಿಯಲ್ಲಿನೇ ಆ ಬೊಜ್ಜಿನ ಒಂದು ಡಿ ಎನ್ ಎಸ್ ಬಂದಿರ್ಬೋದು. ಅಂದರೆ ಈಗ ನಮ್ಮ ತಂದೆ ತಾಯಿ ಇಬ್ಬರೂ ಬೊಜ್ಜಾಗಿದ್ದರೆ ನನಗೆ ಒಂದು 80% ಅಷ್ಟು ಬೊಜ್ಜಿನ ಸಾಧ್ಯತೆ ಇರುತ್ತೆ. ಇನ್ನು ಒಂದು ಪೇರೆಂಟ್ ಅಂದರೆ ತಂದೆಗೋ ಅಥವಾ ತಾಯಿಗೋ ಬೊಜ್ಜಿದ್ರೆ 50%ನಷ್ಟು ನಾವು ಬೊಜ್ಜು ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇನ್ನು ಅದನ್ನು ಬಿಟ್ಟರೆ ಇನ್ನು ಯಾವ್ಯಾವ ನಮ್ಮ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಆದಂತೆ, ಅಂದರೆ ಈಗ ನಿಬ್ಲಿಂಗ್ ಬಿಟ್ವೀನ್ ಮೀಲ್ಸ್ ಅಂತೀವಿ, ಅಂದರೆ ಊಟ ಮಾಡಿರ್ತೀವಿ, ಊಟದ ಮಧ್ಯೆ ಮಧ್ಯೆ ಅದು ಅದು ಅಂತ ಏನೋ ಒಂದು ತಿಂತಾ ಇರ್ತೀವಿ, ಅದು ಒಂದು ಕಾರಣ ಆಗಿರ್ಬೋದು. ಹಾಗೆ ಕೆಲವೊಬ್ಬರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಅಂದರೆ ಬೆಳಗಿನ ಉಪಹಾರ ತಿನ್ನೋದಿಲ್ಲ, ಅದರಿಂದನೂ ಬೊಜ್ಜು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಮತ್ತು ಈಗ ಹೆಣ್ಮಕ್ಳು ಏನು ಮಾಡ್ತಾರೆ, ಕೆಲವೊಬ್ಬರಿಗೆ ಅಡುಗೆ ಮಾಡೋವಂಥದ್ದು ಒಂದು ಬಹಳ ಒಂದು ಹುಚ್ಚಿರುತ್ತೆ, ಅಂದರೆ ವಿಧ ವಿಧವಾದಂಥ ಅಡುಗೆಗಳನ್ನು ಅವರು ತಯಾರು ಮಾಡ್ತಾರೆ. ಸೊ ತಯಾರು ಮಾಡ್ತಾ ಮಾಡ್ತಾ ತಿಂತಾ ಇರ್ತಾರೆ. ಸೊ ಅದು ಒಂದು ಕಾರಣ ಇರುತ್ತೆ. ಹಾಗೆ ಇನ್ನು ಉಳಿಯುತ್ತೆ ಇನ್ನು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಕೆಡಿಸ್ಬಾರ್ದು ಅಂತಲೂ ಹೆಣ್ಮಕ್ಳು ತಿಂತಾರೆ. ಎಲ್ಲರೂ ಹೇಳ್ತಾರೆ ನಾನು ಎಲ್ಲ ಕೆಲಸ ಮಾಡ್ತೀನಿ, ಮನೇಲಿ ಬಟ್ಟೆ ವಾಶ್ ಮಾಡ್ತೀನಿ, ಕಲ್ಲು ಒರೆಸ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ಯಾಕೆ ನಂಗೆ ಬೊಜ್ಜು ಅಂತಂದರೆ ಇದೇ ಕಾರಣವಾಗಿರುತ್ತೆ. ಸೊ ಉಳಿಬಾರ್ದು, ಕೆಡುತ್ತೆ ಅಂತ ಹೇಳಿನೂ ತಿನ್ನುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಎಕ್ಸಸೈಸ್, ಯಾರು ಒಂದು ಶ್ರಮ ದೈಹಿಕ ಶ್ರಮ ಯಾರು ಮಾಡೋದಿಲ್ಲ ಅವರಲ್ಲೂ ಬೊಜ್ಜು ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಹೊರಗಡೆ ಊಟ ಮಾಡ್ತಕ್ಕಂಥವರಲ್ಲೂ ಬೊಜ್ಜು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಜಂಕ್ ಫುಡ್ಸ್ ಅಂತ ಹೇಳ್ತೀವಿ. ಜಂಕ್ ಫುಡ್ಸ್ ಅಂತಂದರೆ ಈ ಯಾವುದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ, ಉಪ್ಪಿನ ಅಂಶ ಜಾಸ್ತಿ ಇದೆ, ನಾರಿನ ಅಂಶ ಕಡಿಮೆ ಇದೆ, ಹಾಗೆ ಮೈದಾ ಅಂಶ ಅಥವಾ ಬಿಳಿ ಹಿಟ್ಟು ಅಂತ ಹೇಳ್ತೀವಿ ಅದರ ಅಂಶ ಇರೋದನ್ನು ನಾವು ಹೆಚ್ಚಿಗೆ ತಿಂದಷ್ಟು, ಹಾಗೆ ಎಣ್ಣೆ ಅಂಶ ಜಾಸ್ತಿ ಇರೋದನ್ನು ತಿಂದರೆ ಸಹ ನಮಗೆ ಬೊಜ್ಜು ಬರ್ತಕ್ಕಂಥ ಸಾಧ್ಯ ಇರುತ್ತೆ. ಹಾಗೆ ನಾವು ಅತಿ ಕಡಿಮೆ ಒಂದು ತರಕಾರಿಗಳನ್ನು ಹಣ್ಣುಗಳನ್ನು ತಿಂತಕ್ಕಂಥವರಲ್ಲೂ ಸಹ ಬೊಜ್ಜು ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಬೊಜ್ಜು ಬರೋ ಸಾಧ್ಯತೆ ಇರುತ್ತೆ. ಅಲ್ಲದೇ ಸ್ಟ್ರೆಸ್, ಕೆಲವೊಬ್ಬರಲ್ಲಿ ಒಂದು ಮಾನಸಿಕ ಖಿನ್ನತೆ ಇರ್ಬೋದು ಅಥವಾ ಒತ್ತಡ ಇರ್ಬೋದು, ಕೆಲಸದ ಒತ್ತಡ, ಹೀಗೆ ಕೆಲವೊಂದು ಒತ್ತಡಗಳಿಂದನೂ ಕೆಲವೊಬ್ರು ಏನು ಮಾಡ್ತಾರೆ, ಹೆಚ್ಚಿಗೆ ಒಂದು ತಿಂತಕ್ಕಂಥ ಒಂದು ಮಾನಸಿಕ ಒಂದು ಕಾಯಿಲೆ ಇರ್ಬೋದು ಅದು. ಹಾಗೆ ನಮ್ಮ ಹಾರ್ಮೋನ್ಗಳ ವ್ಯತ್ಯಾಸದಿಂದನೂ ಸಹ ನಾವು ಹೆಚ್ಚಿಗೆ ತಿನ್ನಬಹುದು. ಅವರಿಗೆ ಏನಂತಂದರೆ ಅಪಟೈಟ್ ಅಂತೀವಿ, ಹಸಿವು ಎಷ್ಟಾಗಿದೆ, ಹಸಿವು ಹೊಟ್ಟೆ ತುಂಬಿದೆನೋ ಇಲ್ಲೋ, ಸೆಟೈಟಿ ಆಗಿದೆ ಇಲ್ಲೋ ಅನ್ನೋದು ಸಹ ಕೆಲವೊಬ್ಬರಲ್ಲಿ ಗೊತ್ತಾಗ್ತಾ ಇರೋದಿಲ್ಲ. ಇನ್ನು ಕೆಲವೊಬ್ಬರಲ್ಲಿ ಬುಲಿಮಿಯಾ ಅಂತ ಹೇಳ್ತೀವಿ, ಬುಲಿಮಿಯಾ ನರ್ವೋಸಾ ಅಂತ ಹೇಳಿದರೆ ಇದರಲ್ಲಿ ಎರಡು ಬರುತ್ತೆ, ಬುಲಿಮಿಯಾ ನರ್ವೋಸಾ ಹಾಗೂ ಅನರೆಕ್ಸಿಯಾ ನರ್ವೋಸಾ. ಬುಲಿಮಿಯಾ ಬಾಡಿ ಇಮೇಜ್ ಅಂತ ಹೇಳ್ತೀವಿ. ಬಾಡಿ ಇಮೇಜ್ ಅಂದರೆ ಕೆಲವೊಬ್ಬರು ತಿಂತಾನೆ ಇರ್ತಾರೆ, ಅವರಿಗೆ ಹೊಟ್ಟೆ ತುಂಬಿರೋದು ಗೊತ್ತಾಗೋದಿಲ್ಲ, ಹಸಿವಾಗಿದ್ದು ಗೊತ್ತು, ಆ ಥರ ತಿಂತಾ ಇರ್ತಾರೆ. ಸೊ ಅವರಲ್ಲಿ ಏನಾಗುತ್ತೆ, ಅದು ಒಂದು ಮಾನಸಿಕ ಕಾಯಿಲೆ ಅಂತಲೇ ಹೇಳ್ಬೋದು. ಅದನ್ನು ಸಾಮಾನ್ಯ ಪೇರೆಂಟ್ಸು ಇದನ್ನು ಗುರುತಿಸ್ಕೋಬೇಕಾಗತ್ತೆ. ನನ್ನ ಮಗ ಎಷ್ಟು ತಿಂತಾನೇ ಇರ್ತಾನೆ, ತಿಂತಾ ಇರ್ತಾನೆ, ಅವನಿಗೆ ಹೊಟ್ಟೆ ತುಂಬಿದ್ದು ಗೊತ್ತಾಗಲ್ಲ ಅಂತಂದರೆ ಅದು ಒಂದು ಮಾನಸಿಕ ಕಾಯಿಲೆ, ಅದನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಬ್ಬರಲ್ಲಿ, ಅದರಲ್ಲೂ ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳಲ್ಲಿ ಏನಾಗಿರುತ್ತೆ ಅಂದರೆ ಅನರೆಕ್ಸಿಯಾ ನರ್ವೋಸಾ, ಅಂದರೆ ನಾನು ತೆಳ್ಳಗಿರಬೇಕು, ನಾನು ಮಾಡೆಲ್ ಥರ ಇರಬೇಕು ಅನ್ನೋ ಒಂದು ಬಾಡಿ ಇಮೇಜ್ ಬಗ್ಗೆ ಅವರು ಹಿಂದೆ ಬಿದ್ದು ಸರಿಯಾದ ಆಹಾರ ಸೇವನೆ ಮಾಡ್ದೇ ಬರೀ ಎಲುಬುಗಳು ಕಾಣೋ ಥರ ಆಗಿರುತ್ತೆ, ಅದು ಒಂದು ರೀತಿಯ ಕಾಯಿಲೆನೇ ಅಂತ ಹೇಳ್ಬೋದು, ಮಾನಸಿಕ ಕಾಯಿಲೆ ಅಂಥೇಳಿ. ಸೊ ಈ ರೀತಿಯಾಗಿ ಸಾಕಷ್ಟು ಒಂದು ಕಾರಣಗಳು ನಮ್ಮ ಬೊಜ್ಜಿಗೆ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಈ ರೀತಿಯಾಗಿ ಬಂದಂಥ ಬೊಜ್ಜನ್ನು ಹೇಗೆ ನಾವು ಈ ದೇಹದಿಂದ ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ, ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ ಅಂತೀರಿ? ಈಗ ನಾವು ಮೊದಲೇದಾಗಿ ಬೊಜ್ಜಿದೇನೋ ಇಲ್ಲೋ ನನಗೆ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಬೊಜ್ಜು ಅಥವಾ ನನ್ನ ತೂಕ ನಾರ್ಮಲ್ ಆಗಿದೆನೋ ಇಲ್ಲೋ, ಕರೆಕ್ಟ್ ಆಗಿದೆನೋ ಇಲ್ಲೋ, ನಾನು ನಮ್ಮ ಎತ್ತರಕ್ಕೆ ಅನುಗುಣವಾಗಿ ನಾವು ತೂಕವನ್ನು ನೋಡಬೇಕಾಗತ್ತೆ. ಅಂದರೆ ಉದಾಹರಣೆ ನಿಮಗೆ ಹೇಳಬೇಕಂದ್ರೆ ಒಂದು ಫಾರ್ಮುಲಾ ಇರುತ್ತೆ ಅದಕ್ಕೋಸ್ಕರ. ಈಗ ನಂದು ಎತ್ತರ 160 cm ಇದೆ ಅನ್ನೋದಾದರೆ, ಇದು ಪ್ರತಿಯೊಬ್ಬರು ತಾವು ತಾವೇ ಪರೀಕ್ಷೆ ಮಾಡ್ಕೋಬಹುದು, ಸೆಂಟಿಮೀಟ್ರ್ಗಳಲ್ಲಿ 160 cm ಆಗಿದೆ ಅಂತಂದರೆ ಅದರಲ್ಲಿ 100 ಕಳೆಯಬೇಕು, 100 ಕಳೆದಾಗ 60 ಬರುತ್ತೆ. ಸೊ ಆ 60 kg ನನ್ನ ಒಂದು ದೇಹದ ತೂಕ ಆಗಿರಬೇಕು. ಅದಕ್ಕಿಂತ ಹೆಚ್ಚಿಗೆ ಆಗಿದೆ ಅಂತಂದರೆ ನನಗೆ ಓವರ್ ವೇಟ್ ಇದ್ದೀನಿ ಅಂತ ಅರ್ಥ. ಇನ್ನು BMI ಅಂತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ಒಂದು ಫಾರ್ಮ್ಯುಲಾ ಇದೆ. ಆ ಫಾರ್ಮ್ಯುಲಾ ಏನು ಅಂತಂದರೆ ತೂಕವನ್ನು ನಾವು ನೋಡ್ಕೋಬೇಕು, ಅದನ್ನು ಭಾಗಿಸೋದು ಯಾವುದರ ಜೊತೆ ಭಾಗಿಸುವುದು ಅಂದರೆ ನಮ್ಮ ಎತ್ತರ, ಎತ್ತರವನ್ನು ಮೀಟರ್ ಸ್ಕ್ವೇರ್ ಮಾಡಬೇಕು. ಅಂದರೆ ನಾನು ಇನ್ನೊಮ್ಮೆ ಇದನ್ನು ರಿಪೀಟ್ ಮಾಡ್ತೀನಿ, BMI ಈಕ್ವಲ್ಸ್ ಟು ತೂಕ kg ತೂಕ ಭಾಗ್ಲೆ ಎತ್ತರದ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ, ಅಂದರೆ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದನ್ನು ನಾವು ಮಾಡ್ಕೊಂಡು ನೋಡಿಕೊಂಡ್ರೆ ಇದರಲ್ಲಿ ನಮಗೆ ಯಾವುದು ನಾರ್ಮಲ್ಲು ಅಂತ ಹೇಳಿದ್ರೆ ನನ್ನ ಈ BMI 25 ಕೆಳಗೆ ಬಂದಿತ್ತು ಅಂತಂದರೆ 20-25 ಒಳಗೆ ನಾನು ಈ ಪರೀಕ್ಷೆ ಮಾಡಿ ಫಾರ್ಮ್ಯುಲಾ ಹಾಕಿ ನನ್ನ ತೂಕ ಎತ್ತರ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ದು 20-25 ಒಳಗೆ ಬಂದಿದ್ದರೆ ನಾನು ಸಾಮಾನ್ಯ ತೂಕ ನಾರ್ಮಲ್ ಆಗಿದ್ದೀನಿ ಅಂತ ಅರ್ಥ. 25-30 ಬಂದರೆ ನನಗೆ ಹೆಚ್ಚಿನ ತೂಕ ಇದೆ ಅಂದರೆ ಗ್ರೇಡ್ 1 ಒಬೆಸಿಟಿ ಇದೆ ಅಂತ ಅರ್ಥ. ಇನ್ನು 30-40 ಬಂದರೆ ಗ್ರೇಡ್ 2 ಒಬೆಸಿಟಿ ಇದೆ ಅಂತ ಅರ್ಥ. 40 ಹೆಚ್ಚಿಗೆ ಬಂದರೆ ಗ್ರೇಡ್ 3 ಇದೆ ಅಂತ ಅರ್ಥ. ಅಂದರೆ ಗ್ರೇಡ್ 3 ನಾವು ದಾಟಿಬಿಟ್ರೆ ನಮಗೆ ಬೇರೆ ಈ ಡಯೆಟ್ ಮುಖಾಂತರ ಆಗಲಿ ಯಾವುದೇ ಇದ್ರ ಮುಖಾಂತರ ಆಗಲಿ ನಾವು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ನಮ್ಮ ಏನು ಹೊಟ್ಟೆಯ ಒಂದು ಸ್ಟಮಕ್ ಅಂತ ಹೇಳ್ತೀವಿ, ಅದನ್ನು ನಾವು ಉದರ ಕತ್ತರಿಸಿ ಆ ಸೈಜನ್ನು ಕಡಿಮೆ ಮಾಡಿ ನಮ್ಮ ತೂಕನ ಕಡಿಮೆ ಮಾಡಬೇಕಾಗತ್ತೆ. ಸೊ ಇದು ಏನು ಅಂತಂದರೆ ಮುಖ್ಯವಾಗಿ ನಾವು ಯಾವ ರೀತಿ ನಾವು ತೂಕ ಹೆಚ್ಚಿಗೆ ಇದೆ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋದಾಯಿತು. ಇನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಾದರೆ ಪ್ರಮುಖವಾಗಿ ನಮ್ಮ ಡಯೆಟ್ ಅಂದರೆ ಊಟ ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟು. ಆಹಾರ ಪದ್ಧತಿ ಒಳಗೆ ನಾವು ಕಡಿಮೆ ಕ್ಯಾಲೋರೀಸನ್ನು ತಿನ್ನೋದು. ಕಡಿಮೆ ಕ್ಯಾಲೋರೀಸ್ ಅಂತಂದರೆ ನಮ್ಮ ದೇಹಕ್ಕೆ ಅನುಗುಣವಾಗಿ ನಮಗೆಷ್ಟು ಬೇಕೋ ಅಷ್ಟು ಕ್ಯಾಲೋರೀಸನ್ನು, ನಮ್ಮ ಶಕ್ತಿ ಬೇಕು ನಮಗೆ ದೇಹಕ್ಕೆ, ಸೊ ಅಷ್ಟು ಕ್ಯಾಲೋರೀಸನ್ನು ತಿನ್ನೋದ್ರಿಂದ ನಾವು ದೇಹ ತೂಕ ಕಡಿಮೆ ಮಾಡ್ಕೋಬಹುದು. ಹೆಚ್ಚಿನ ಒಂದು ತರಕಾರಿಗಳನ್ನು ಸೊಪ್ಪುಗಳನ್ನು ನಾವು ನಮ್ಮ ಆಹಾರದಲ್ಲಿ ಸೇವನೆ ಮಾಡೋದಿರಲಿ, ಹಾಗೆಯೇ ಈ ಹೊರಗಿನ ಆಹಾರ ಪದಾರ್ಥನ ಕಡಿಮೆ ತಿನ್ನೋದಿರಲಿ, ಹಾಗೆ ಈ ಜ್ಯೂಸ್ಗಳನ್ನು ಅಂದರೆ ಈ ಕಾರ್ಬೋನೇಟೆಡ್ ಜ್ಯೂಸ್ಗಳಿರಬಹುದು, ಬೇರೆ ಯಾವುದೇ ಒಂದು ಹಣ್ಣಿನ ರಸಗಳಿರಬಹುದು, ಹಣ್ಣಿನ ರಸಕ್ಕಿಂತನೂ ಹಣ್ಣನ್ನೇ ಸೇವನೆ ಮಾಡೋದು ಬಹಳ ಒಂದು ಉತ್ತಮ ಒಂದು ಅಭ್ಯಾಸ. ಹಾಗೆ ನಾರು ಇರುವಂಥ ಯಾವುದೇ ಒಂದು ಪದಾರ್ಥಗಳ ಸೇವನೆ ಇರಬಹುದು, ಹೆಚ್ಚಿನ ನೀರಿನ ಸೇವನೆ ಇರಬಹುದು. ಹಾಗೆ ಊಟದಕ್ಕಿಂತ ಮುಂಚೆ ನಾವು ಈ ಸಲಾಡ್ಗಳನ್ನು ಅಂದರೆ ಪಚಡಿ ಅಂತ ಹೇಳ್ತೀವಲ್ಲ ನಾವು ತರಕಾರಿ ಪಚಡಿ, ಅದನ್ನು ತಿನ್ನೋದಿರಬಹುದು, ಈ ರೀತಿ ಮಾಡೋದು. ಹಾಗೇ ಊಟದ ಮಧ್ಯೆ ಏನು ತಿಂದೇ ನಾವು ಒಂದು ಕಾಯ್ಕೊಳ್ಳೋದು, ಹಾಗೆ ಬೆಳಗಿನ ಉಪಹಾರನ ನಾವು ತಪ್ಪಿಸ್ದೇ ತಿನ್ನೋದ್ರಿಂದ ನಾವು ನಂತರದ ಆಹಾರದಲ್ಲಿ ಹೆಚ್ಚಿನ ಆಹಾರ ತಿನ್ನೋದನ್ನು ಕಡಿಮೆ ಮಾಡ್ಕೋಬಹುದು. ಹಾಗೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸು, ವಾಕಿಂಗು ಈ ಥರದನ್ನು ನಾವು ಒಂದು ಅಭ್ಯಾಸ ಮಾಡ್ಕೊಳ್ಳೋದು, ಯೋಗ ಇರಬಹುದು, ಇವುಗಳನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದನೂ ಸಹ ನಾವು ನಮ್ಮ ತೂಕವನ್ನು ಕಾಪಾಡ್ಕೋಬಹುದು. ಹಾಗೇನು ರೈತ ಬಾಂಧವರಿಗೆ ಹೇಳೋದಾದರೆ ನೀವು ಬೆಳಗಿನ ಉಪಹಾರವನ್ನು ಕಂಪಲ್ಸರಿಯಾಗಿ ಮಾಡಿ ಹೋದ್ರೆ ನಿಮಗೆ ಶಕ್ತಿ ಸಿಗೋದು ಹೊಲದಲ್ಲಿ ದುಡಿಲಿಕ್ಕೆ. ಹಾಗಾಗಿ ಆದಷ್ಟು ನೀವು ನಿಮ್ಮ ಸೊಪ್ಪು ತರಕಾರಿಗಳನ್ನು ನೀವೇ ಬೆಳ್ಕೊಂಡ್ರೂ ಇನ್ನೂ ಉತ್ತಮ. ಔಷಧಿ ಹೊಡೆದಿರೋದನ್ನು ಹೊರಗಡೆಯಿಂದ ತಂದುಕೊಂಡು ತಿನ್ನೋದಕ್ಕಿಂತ ನಾವು ಆರ್ಗ್ಯಾನಿಕ್ ಅಂದರೆ ಸಾವಯವವಾಗಿ ನಮ್ಮ ಮನೆಯಲ್ಲೇ ನಾವು ಅಥವಾ ನಮ್ಮ ತೋಟದಲ್ಲೇ ಒಂದು ಜಾಗದಲ್ಲಿ ನಮಗಾಗಿ ನಮ್ಮ ಫ್ಯಾಮಿಲಿಗೋಸ್ಕರ ಬೆಳ್ಕೊಂಡು ತಿನ್ನೋದು ಇನ್ನೂ ಒಂದು ಒಳ್ಳೆ ಒಂದು ಅಭ್ಯಾಸ ಅಂತಂದು ಹೇಳ್ಬೋದು. ಹಾಗೆ ರೈತರು ಹೊರಗಿನ ಆಹಾರಕ್ಕೆ ಆದಷ್ಟು ಮಾರು ಹೋಗಬೇಡಿ. ಹೊರಗಡೆ ಈ ಬಂಡಿಗಳಲ್ಲಿ ಬರ್ತಕ್ಕಂಥ ಆಹಾರಗಳು ಆಗಿರ್ಬೋದು, ಪ್ಯಾಕೆಟ್ಗಳಲ್ಲಿ ಸಿಗ್ತಕ್ಕಂಥ ಆಹಾರಗಳಾಗಿರ್ಬೋದು, ಆದಷ್ಟು ನೀವು ಮನೆಯಲ್ಲಿ ಬೆಳೆದಂಥ ಮನೆಯಲ್ಲಿ ತಯಾರಿಸಿದಂಥ ಆರೋಗ್ಯಯುತ ಆಹಾರ, ಬರೀ ಅನ್ನವನ್ನೇ ತಿನ್ನೋದು ಬೇಡ, ರೊಟ್ಟಿನೂ ತಿನ್ನಿ, ಸಜ್ಜೆ ರೊಟ್ಟಿನೂ ತಿನ್ನಿ, ಜೋಳದ ರೊಟ್ಟಿನೂ ತಿನ್ನಿ. ನವಣೆ ಇತ್ತೀಚಿನ ದಿನಗಳಲ್ಲಿ ಈ ಕಿರುಧಾನ್ಯಗಳ ಮಹತ್ವ ಬಹಳ ಜನರಿಗೆ ಗೊತ್ತಾಗಿದೆ, ಬೇರೆ ಬೇರೆ ದೇಶಗಳವರೆಲ್ಲ ರಫ್ತು ಮಾಡಿಸ್ಕೊತಾ ಇದ್ದಾರೆ. ಹೀಗಾಗಿ ನೀವು ದಯವಿಟ್ಟು ಮಿಲೆಟ್ಗಳನ್ನು ಅಂದರೆ ಕಿರುಧಾನ್ಯಗಳ ಆಹಾರವನ್ನು ಇನ್ನು ಮುಂದೆ ರೂಢಿಸಿಕೊಳ್ಳಿ. ಬರೀ ಅನ್ನವನ್ನು ತಿನ್ನಲಿಕ್ಕೆ ಹೋಗಬೇಡಿ. ಬೇಳೆಗಳನ್ನು ಸಹ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಬೇಳೆಕಾಳುಗಳು, ಈ ಹೆಸರುಕಾಳು ಇರಬಹುದು, ತೊಗರಿ ಇರಬಹುದು, ಈ ಎಲ್ಲ ಕಾಳುಗಳನ್ನು ನೀವು ಪ್ರತಿನಿತ್ಯ ಬರೀ ಯಾವಾಗ ವಾರಕ್ಕೊಂದು ತಿನ್ನೋದಿಲ್ಲ, ಪ್ರತಿನಿತ್ಯ ಸೇವನೆ ಮಾಡೋದಿರಬಹುದು, ಹಾಲನ್ನು ಕುಡಿಯೋದಿರಬಹುದು, ಹಾಗೆಯೇ ಹಣ್ಣನ್ನು ತಿನ್ನೋದಿರ್ಬೋದು. ನಿಮಗೆ ಲಭ್ಯವಿರುವಂಥ ಹಣ್ಣು, ನಿಮ್ಮಲ್ಲಿ ಸೀಬೆ ಹಣ್ಣು ಅಂದರೆ ಈ ಜಾಮ್ ಹಣ್ಣು ಸಿಗೋದಿದ್ರೆ ಅದರಷ್ಟು ಒಳ್ಳೆಯ ಆಹಾರ ಯಾವುದೂ ಇಲ್ಲ, ಈ ಆಪಲ್ಗಿಂತ ಒಳ್ಳೆಯ ಒಂದು ಹಣ್ಣು ಅಂತ ಹೇಳ್ಬೋದು. ಸೊ ಆ ಥರ ನಿಮ್ಮ ಲೋಕಲ್ ಫುಡ್ಗಳು ಏನು ಸಿಗುತ್ತೆ ಅವುಗಳನ್ನೇ ನೀವು ಕನ್ಸ್ಯೂಮ್ ಮಾಡಿ ತಿನ್ನಿ. ಹಾಗೆ ಈ ಮೊಟ್ಟೆ ಇರಬಹುದು, ನಾನ್ ವೆಜಿಟೇರಿಯನ್ ಫುಡ್ಗಳು ಅವನ್ನೂ ಸಹ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗಬಲ್ಲದು ಅಂತಂದು ಹೇಳಬಲ್ಲೆ. ಡಾಕ್ಟರ್, ಸುದೀರ್ಘವಾಗಿ ನಮ್ಮ ರೈತ ಬಾಂಧವರ ಆರೋಗ್ಯ ಹಾಗೆಯೇ ಅವರ ಆಹಾರ ಸೇವನಾ ಕ್ರಮ ಮತ್ತು ವಿಶೇಷವಾಗಿ ದೈನಂದಿನ ಲವಲವಿಕೀಯ ಚಟುವಟಿಕೆಗಳು ಜೊತೆಗೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲರನ್ನು ಕಾಡುವಂಥ ಈ ಬೊಜ್ಜು ಮತ್ತು ಅದರ ನಿವಾರಣೆ ಎಲ್ಲ ಕುರಿತಾಗಿ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ತಾವು ಹೇಳಿದಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರು ಚಾಚು ತಪ್ಪದೆ ಆಲಿಸಿದಂಥ ಎಲ್ಲ ರೈತರು ಮತ್ತು ಈಗಾಗಲೇ ಆಲಿಸದೇ ಇರುವಂಥ ರೈತರಿಗೆ ಮಾಹಿತಿಯನ್ನು ತಾವು ಕೂಡ ತಿಳಿಸಲಿ, ತಮ್ಮ ಆರೋಗ್ಯವನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಿನ ಮಟ್ಟದಲ್ಲಿ ಆರೋಗ್ಯಯುತವಾಗಿರಲಿಕ್ಕೆ ಪ್ರಯತ್ನವನ್ನು ಪಡಲಿ. ಇನ್ನು ವಿಶೇಷವಾಗಿ ತಾವು ಬೆಳೆಯುವಂಥ ಆಹಾರ ಪದಾರ್ಥಗಳನ್ನು ನೇರವಾಗಿ ತಾವೇ ಹೆಚ್ಚೆಚ್ಚು ಬಳಸೋದ್ರಿಂದ ಸದೃಢ ದೇಹ ಮತ್ತು ಗುಣಮಟ್ಟದ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಮತ್ತು ಸದೃಢ ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ರೈತರ ಕೊಡುಗೆ ಕೂಡ ಬಹಳ ಮಹತ್ವವಾದಂಥ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಈ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ನಮ್ಮ ರೈತ ಬಾಂಧವರು ಅನುಸರಿಸಲಿ ಅನ್ನುವಂಥ ಆಶಯದೊಂದಿಗೆ ಇದುವರೆಗೆ ನಮ್ಮ ರೈತ ಬಾಂಧವರ ಆರೋಗ್ಯ ಹಾಗೂ ಬೊಜ್ಜು ಮತ್ತು ಅದರ ನಿವಾರಣೆಯ ಕ್ರಮಗಳು ಈ ಎಲ್ಲ ವಿಷಯ ಬಗ್ಗೆ ಮಾಹಿತಿ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ರೈತರ ಆರೋಗ್ಯ ಮತ್ತು ಬೊಜ್ಜು ಕಾರಣ ಪರಿಹಾರ ಕುರಿತು ಡಾಕ್ಟರ್ ಶಿಲ್ಪಾ ಎಚ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರೈತರಿಗೆ ಸಲಹೆ. ಗೆದ್ದಲನ್ನು ಮಣ್ಣಿನಲ್ಲಿ ವಾಸಿಸುವಂಥ ಗೆದ್ದಲು ಹಾಗೂ ಮರದಲ್ಲಿ ವಾಸಿಸುವ ಗೆದ್ದಲು ಎಂದು ಎರಡು ಗುಂಪುಗಳಾಗಿ ವಿಂಗಡಿಸಬಹುದು. ನಾವು ಮಣ್ಣಿನ ಮೇಲೆ ಸಾಮಾನ್ಯವಾಗಿ ಕಾಣುವಂಥ ಗೆದ್ದಲು ಅಲ್ಲಲ್ಲಿ ಹುತ್ತಗಳನ್ನು ಕಟ್ತವೆ, ಗೂಡುಗಳನ್ನು ಮಣ್ಣಿನ ತಳಭಾಗದಲ್ಲಿ ಹಾಗೂ ಮೇಲ್ಭಾಗದಲ್ಲಿಯೂ ಕಟ್ಟಿರೋದನ್ನು ನೋಡಬಹುದು. ಮರದಲ್ಲಿ ವಾಸಿಸುವಂಥ ಗೆದ್ದಲು ಗೂಡುಗಳನ್ನು ಮರದ ಒಳಗೂ ಮತ್ತು ಹೊರಗೂ ಕಟ್ತವೆ. ಈ ಗೆದ್ದಲಿನಿಂದ ಬೆಳೆಗಳಿಗೆ ಅಷ್ಟೊಂದು ಹಾನಿ ಆಗೋದಿಲ್ಲ. ಮಣ್ಣಿನಲ್ಲಿ ವಾಸಿಸುವಂಥ ಗೆದ್ದಲು ಮಾತ್ರ ಬೆಳೆಗಳಿಗೆ ಹಾನಿ ಮಾಡುತ್ತೆ. ಗೆದ್ದಲಿನ ಹುಳುಗಳನ್ನು ಕೆಲಸಗಾರ ಹುಳುಗಳು, ಕಾವಲುಗಾರ ಅಂದರೆ ಸೈನಿಕ ಹುಳುಗಳು, ರಾಜ ಮತ್ತು ರಾಣಿ ಅಂತ ಹೇಳಿ ವಿಂಗಡಿಸಬಹುದು. ಕೆಲಸಗಾರ ಹುಳುಗಳು ಮಾತ್ರ ಬೆಳೆಗೆ ಬಾಧೆ ಉಂಟು ಮಾಡ್ತವೆ. ಗೂಡಿನ ಎಲ್ಲ ಚಟುವಟಿಕೆಗಳು ರಾಣಿ ಹುಳುವಿನ ನಿರ್ದೇಶನದಂತೆ ನಡೀತವೆ. ಗೆದ್ದಲನ್ನು ನಾಶಪಡಿಸಬೇಕಾದರೆ ರಾಣಿ ಹುಳುವಿನ ನಿರ್ಮೂಲನೆ ಅತ್ಯವಶ್ಯಕ. ಗೋಧಿ, ಜೋಳ, ಮುಸುಕಿನ ಜೋಳ, ಕಬ್ಬು, ಹತ್ತಿ, ಸೂರ್ಯಕಾಂತಿ, ನೆಲಗಡಲೆ, ಗುರೆಳ್ಳು, ದ್ವಿದಳ ಧಾನ್ಯ ಮುಂತಾದ ಬೆಳೆಗಳು ಸಾಮಾನ್ಯವಾಗಿ ಗೆದ್ದಲಿನ ಬಾಧೆಗೆ ತುತ್ತಾಗ್ತವೆ. ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾದಾಗ ಅಂದರೆ ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ಇವುಗಳ ಬಾಧೆ ಹೆಚ್ಚು. ಇವು ಸಾಮಾನ್ಯವಾಗಿ ಬೇರು ಮತ್ತು ಭೂಮಿಯ ಮಟ್ಟದಲ್ಲಿರುವಂಥ ಕಾಂಡದ ಭಾಗವನ್ನು ಮಾತ್ರ ತಿನ್ನೋದರಿಂದ ಗಿಡ ಒಣಗುತ್ತೆ. ಕಪ್ಪು ಮಣ್ಣಿನ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಗೆದ್ದಲಿನ ಬಾಧೆ ಕಡಿಮೆ. ಇವುಗಳ ಸಮಗ್ರ ಹತೋಟಿಗಾಗಿ ಗೆದ್ದಲಿನ ಗೂಡುಗಳನ್ನು ಗುರುತಿಸಿ ರಾಣಿ ಹುಳುವನ್ನು ನಾಶಪಡಿಸಬೇಕು. ಬೆಳೆಗಳಿಗೆ ಆಗಾಗ ನೀರು ಹಾಯಿಸೋದರಿಂದ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ್ಬೇಸಾಯ ಮಾಡುವುದರಿಂದ ಗೆದ್ದಲಿನ ಬಾಧೆಯನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಬೆಳೆಗಳಲ್ಲಿ ಗೆದ್ದಲಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು ಸೇರಿಸಿ ಬಾಧೆಗೆ ಒಳಗಾದಂಥ ಪ್ರದೇಶದಲ್ಲಿ ಮಣ್ಣು ನೆನೆಯೋ ಹಾಗೆ ಸುರಿಬೇಕು. ಕಬ್ಬನ್ನು ನಾಟಿ ಮಾಡುವಾಗ ತುಂಡುಗಳ ಮೇಲೆ ಇದೇ ರೀತಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆಯನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಇದು ಅತ್ಯಂತ ವಿಷಕಾರಿ ಕೀಟನಾಶಕ, ಇದನ್ನು ಬಳಸುವಾಗ ಎಚ್ಚರಿಕೆ ಅಗತ್ಯ. ರೆಕ್ಕೆ ಇಲ್ಲದ ಡೆಕ್ಕನ್ ಮಿಡತೆಯ ಬಾಧೆ ಜೋಳಕ್ಕೆ ಸೀಮಿತವಾಗಿದ್ದರೂ ಕೂಡ ಇತರೆ ಧಾನ್ಯದ ಬೆಳೆ ಹಾಗೂ ಹುಲ್ಲುಗಳಲ್ಲಿಯೂ ಕೂಡ ಕಂಡುಬರ್ತಾ ಇದೆ. ಪ್ರೌಢ ಹಾಗೂ ಮರಿ ಕೀಟಗಳೆರಡು ಎಲೆಗಳ ಅಂಚುಗಳನ್ನು ಅಂಕುಡೊಂಕಾಗಿ ತಿನ್ನುತ್ತಾ ಹೋಗ್ತವೆ. ಕೆಲವೊಮ್ಮೆ ಎಲೆಗಳ ಮೇಲೆ ರಂಧ್ರಗಳು ಕೂಡ ಕಂಡುಬರ್ತವೆ. ಮುಂದುವರೆದಂಥ ಹಂತದಲ್ಲಿ ಎಳೆ ತೆನೆಗಳು ಸಹ ಬಾಧೆಗೆ ಒಳಗಾಗ್ತವೆ. ಪ್ರೌಢ ಮತ್ತು ಮರಿ ಕೀಟಗಳೆರಡಕ್ಕೂ ರೆಕ್ಕೆ ಇರೋದಿಲ್ಲ.